ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಸವಕ ಏ ಸವಕ ಅಯ್ಯ ಆ ನಿನ್ನ ಸ್ವಾಟಾಗಿ ತುಂಬಿಕೊಂಡು ಎಲೆ ಅಡ್ಕಿ ಉಗುಳು ಬಾ. ಅಲ್ಲ ಬುದ್ಧಿಗಿದ್ದ ಇಲ್ಲ ಸವಕ, ಕಾಲ ಮೇಲೆ ಕೂಸಿನ ಹಾಕ್ಕೊಂಡು ಕೈಯಾಗ ಸುಣ್ಣ ತಂಬಾಕು ತಿಕ್ಲಿಕತ್ತಿ ಬಾಯಾಗ ಎಲೆ ಅಡ್ಕಿ ತುಂಬ್ಕೊಂಡು ತಳಿ ಬಂದು ತಳಿ ಹೂ ಬರ್ತೀನಿ ತಳಿ ಹೂ ಬರ್ತೀನಿ. ಅಯ್ಯ ಅಲ್ಲ ಸವಕ, ಈ ಸಣ್ಣ ಕೂಸು ಕಾಲ ಮೇಲೆ ಹಾಕ್ಕೊಂಡು ಕೈಯಾಗ ಸುಣ್ಣ ಚೀಟಿ ಹಿಡ್ಕೊಂಡು ನೀ ತಂಬಾಕು ಹಾಕ್ಕೊಂಡು ತಿಕ್ಕೊಂಡು ತಿಂತಿದ್ದಿ, ಆ ಕೂಸಿನ ಕಣ್ಣಾಗೆ ಏನಾರ ಸುಣ್ಣ ಬಿದ್ರೆ ಏನು ಕತ್ತಿ ಅಂತೀನಿ. ಇಲ್ಲ ದೇವಕ್ಕ ಇಲ್ಲಿ ನೋಡಿಲ್ಲ, ಇಷ್ಟು ದೂರ ಹಿಡ್ದೀನಿ ನೋಡ್ಬೆ, ಇಷ್ಟು ದೂರ ಹಿಡ್ದೀನಿ. ಹೌದು ನೀ ಇಲ್ಲಿ ತನಕ ಬಂದಿಲ್ಲ, ನಾನ ಏನಾರು ಹೇಳ್ಕಸಿದ್ರೆ ಬರ್ತಿದ್ನಿಲ್ಲ. ಹಂಗೆ ಸುಮ್ಮನೆ ಅಡ್ಡಾಡ್ಕೋತ ಬಂದೆ, ಒಂಚೂರು ಮಳೆ ಬಿಟ್ಟಿತ್ತ ಹಂಗೆ ಒಂಚೂರು ಹೋಗ್ಬರೋಣ ಅಂತ ಬಂದೆ. ಅದು ಸರಿ ಈಗ ನೋಡು, ನೀ ಹೇಳ್ದಲ್ಲ ಇಷ್ಟು ದೂರ ಹಿಡ್ದೀನಿ ಅಂತ, ಕೈಯಾಗ ಸುಣ್ಣದ್ದು ಪಾಕೆಟ್ ಇಟ್ಕೊಂಡೀನಿ, ಲಕ್ಷದ ಎಲ್ಲಿ ನಗ ಇದು ಬಿಡವಲ್ತ್ ನೋಡಿದೆ. ಏ ಮಲ್ಕರ ಸುಮ್ಮ ಬಾ ಉಲ್ಕೋಚೈತ ಕೂಸ್ ಉಲ್ಕೋಚಲ್ಲ ನೀ ಉಲ್ಕೋಚೆ. ಇಲ್ಲಿ ಕೇಳಿಲೆ, ಆ ಸುಣ್ಣ ಹಾಕೋಬೇಕಾದಾಗ ಸುಣ್ಣದ ಡಬ್ಬಿಯಿಂದ ತಗೊಂಡು ನೀನು ಎಲೆ ಅಡಿಕೆ ಹಾಕೋ. ಆ ಪಾಕೆಟ್ ಏನ್ ತರ್ತಿ ನೋಡು, ಪಾಕೆಟು ಬಹಳ ಡೇಂಜರ್ ಏನವಾ. ಯಾಕಂತಿದ್ದೇವಕ್ಕ ಸವಕ್ಕ, ಈ ಸುಣ್ಣದ ಪಾಕೆಟ್ನಾಗ ಸುಣ್ಣ ಅಳುಕಿರ್ತದಿಲ್ಲ. ಹೌದು ನೀ ಅದಕ್ಕೆ ಒಂದೀಟ ತೂತು ಮಾಡಿ ಅದನ್ನ ಒತ್ಕೋತಿ, ಕೈಯಿಂದ ಒತ್ಕೋತೀಯ, ಅದ ಸಿಡಿತ ಇಲ್ಲಿ ಕಾಲ ಮ್ಯಾಗ ಕೂಸಿನ ಹಾಕೊಂಡಿ. ಕೂಸಿನ ಕಣ್ಣಾಗೇನಾರ ಈ ಸುಣ್ಣ ಹೋದ್ರ ಆ ಕೂಸಿನ ಶಾಶ್ವತವಾಗಿ ನೀನ ಅಂಧ ಮಾಡ್ತೀನಿ ನೋಡು. ಇದೇನು ಹೊಸದ ಹೇಳಕತ್ತಿವೆ, ಕಣ್ಣಾಗ ಸುಣ್ಣ ಹೋದ್ರ ಕಣ್ಣು ಹೋಕ್ಕವ? ಎಲ್ಲಿದ್ದಿ ಸವಕ್ಕ ನೀನ? ಅಯ್ಯೋ ನೋಡ ಎದ್ದೇಳ್ಬೆ. ಏ ತಂಗಿ ಇತ್ತಾಗ ಎತ್ಕೋ ಒಂಚೂರು ತಗೋಬೇಕಿನ್ನ ಹೇಳ್ ಹೋ, ಆಮೇಲೆ ಎತ್ಕೋತೀನ. ಸವಕ್ಕ ಏನಂದ್ರ, ಕೂಸಿನ ಕಣ್ಣಿಗೆ ಸುಣ್ಣ ಏನಾದ್ರೂ ಹೋತು ಅಂದ್ರ ಒಳ ಕಣ್ಣು ಪೂರ್ತಿ ಸುಟ್ಟೋಗ್ತಾವ, ಅವ್ಕುರ್ದು ದೃಷ್ಟಿ ಪಟಲ ಪೂರ್ತಿ ಹಾಳಾಗ್ತದ, ಕಣ್ಣು ಕಾಣದಂಗ ಆಗ್ತಾವ ಹುಡುಗರು. ಅಯ್ಯೋ ಶಿವನ, ಅಯ್ಯವ್ವ ಹೊಸಾದ್ ಹೇಳಕತ್ತಿ ಅಲ್ವೇ, ನಂಗೆ ಇದೇನು ಗೊತ್ತಿಲ್ಲ. ಹೊಸಾದಲ್ಲ, ನಿನ್ಗೆ ಇನ್ನೊಂದು ಸುದ್ದಿ ಏನು ಹೇಳ್ಬೇಕು ಗೊತ್ತೇನ? ನೀ ಏನ್ ಮಾಡ್ತಿ ಈಗ, ದೊಡ್ಡ ಮೊಮ್ಮಗಳನ್ನ ಕರೆದು ಈ ಕೂಸಿನ ಕೊಟ್ಟಿ ನೋಡಿ ಎತ್ಕೊಂಡು ಹೋಗಂತೇಳಿ ಆ ಹುಡುಗಿ ಕಡೆ ಹೋಗ್ಬೆ, ಅಲ್ಲೊಂದಿಟ್ಟು ಎಲ್ಲಿ ಸುಣ್ಣ ತಗೊಂಡ್ಬಾ ಅಂತ ಕಳಿಸ್ತಿದ್ದೆ. ಎಲ್ಲ ಕೈಯಾಗಿಂದ ಕೆಲಸ ಮಾಡ್ತೈತೆ, ನನ್ನ ಮೊಮ್ಮಗಳು ಬಾ ಶಣದೈತಿ. ಅದು ಶಣ ಇರ್ಲಿ, ನೀನ ಸ್ವಲ್ಪ ಬುದ್ಧಿ ಕಲ್ಕೋ, ಇಂಥ ಸುಣ್ಣ ಚಿಟ್ಟಿಗಿಟ್ಟಿ ತರ್ಸಾಕ್ ಹೋಗ್ಬೇಡ. ಇಲ್ವ ಈ ಕಣ್ಣಿಂದ ಹೇಳಿದಲ್ಲ, ಹೊಟ್ಟು ಮೋಗಂತೈತೆ ಅನ್ಕೋಬೇಡ. ಕೂಡಿಲೆ ಡಾಕ್ಟರ್ ಸತ್ಯಮೂರ್ತಿ ಅನ್ನೋ ಕಣ್ಣಿನ ಡಾಕ್ಟರ್, ಇತ್ತೀಚೆಗೆ ಒಂದು ಕೂಸಿನ ಕಣ್ಣಾಗ ಸುಣ್ಣ ಹೋಗಿ ಅದ್ ಎಷ್ಟು ಬ್ಯಾನಿ ಪಟ್ಟದ ಅನ್ನೋದು ಕಳ್ ಹಿಂಡು ಹಂಗ ಹೇಳ್ಯಾರ. ಶಿವ ಶಿವ ಶಿವ ಶಿವ ಅಯ್ಯವ್ವ ಕಣ್ಣು ಹೋಗೈತೆ ಅಂತ ಕೇಳಿಲೆ. ಕಣ್ಣಿನ ಕಾಳಜಿ ಹೆಂಗ್ ಮಾಡ್ಬೇಕು, ಸುಣ್ಣ ಹಾಕೊಂಡ್ರೆ ಏನ್ ಆಗ್ತದ, ದೃಷ್ಟಿ ಪಟಲ ಹೆಂಗ್ ಹಾಳಾಗ್ತದ, ಮತ್ತ ದೊಡ್ಡವರು ಏನ್ ಎಚ್ಚರಿಕೆ ತಗೋಬೇಕು ಅನ್ನೋದೆಲ್ಲ ಹೇಳ್ಯಾರ. ಕೇಳೊಂದಿಟ್ಟು ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚೆಗೆ ನಾವು ಪತ್ರಿಕೆಗಳಲ್ಲೂ ಓದಿದ್ವಿ, ಬೇರೆ ಬೇರೆ ಸುದ್ದಿ ಮಾಧ್ಯಮಗಳಲ್ಲಿ ಕೇಳಿದ್ವಿ, ಪುಟ್ಟ ಮಕ್ಕಳ ಕಣ್ಣಿನಲ್ಲಿ ಈ ಸುಣ್ಣ ಹೋಗಿ ಅಂದ್ರೆ, ಸುಣ್ಣ ಅಂದ್ರೆ ನಾವು ಎಲೆ ಅಡಿಕೆಗೆ ಬಳಸುವಂಥ ಸುಣ್ಣ, ಇದು ಮಕ್ಕಳ ಕಣ್ಣಿಗೆ ಹೋಗಿ ಮಗು ದೃಷ್ಟಿಯನ್ನು ಕಳೆದುಕೊಂಡಿದೆ ಅನ್ನುವಂಥ ಬಹಳ ಹೃದಯ ವಿದ್ರಾವಕ ಸುದ್ದಿಯನ್ನು ನಾವು ಓದಿದ್ವಿ. ಮನಸ್ಸಿಗೆ ತುಂಬ ಘಾಸಿ ಆಯ್ತು. ಅಂದ್ರೆ ಪುಟ್ಟ ಮಕ್ಕಳು ಸುಣ್ಣ ಕಣ್ಣಿಗೆ ಹಾಕ್ಕೊಳ್ಳೋದು ಅಂದ್ರೆ ಏನು? ಇಲ್ಲಿ ಮಕ್ಕಳು ತಾವು ತಪ್ಪು ಮಾಡಿರುವುದಿಲ್ಲ, ದೊಡ್ಡವರು ಮಾಡಿರುವಂಥ ಒಂದು ಪ್ರಮಾದದಿಂದ ಮಗುವಿನ ದೃಷ್ಟಿ ಹೋಗಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ವಿಷಾದ ಅನ್ನಿಸ್ತದ. ಈ ಸುಣ್ಣ ಅನ್ನೋದು ಕ್ಯಾಲ್ಸಿಯಂ ಅಂತ ಹೇಳ್ತೀವಿ, ಇದು ಕಣ್ಣಿಗೆ ಹೋದಾಗ ಕಣ್ಣಿನಲ್ಲಿ ಇರುವಂಥ ಈ ದೃಷ್ಟಿ ಪಟಲ ಆಗಬಹುದು, ಕಾರ್ನಿಯ ಆಗಬಹುದು, ಬಹಳಷ್ಟು ಡ್ಯಾಮೇಜ್ ಆಗಿ ಮಗು ದೃಷ್ಟಿವಿಹೀನ ಆಗ್ತದೆ. ಹಂಗಿದ್ರೆ ಈ ಸುಣ್ಣ ಹೋದಾಗ ಕಣ್ಣಿನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೆ, ದೃಷ್ಟಿ ಯಾಕೆ ಹೋಗ್ತದೆ, ಈ ಸುಣ್ಣವನ್ನ ಬಳಸದ ರೀತಿಯಲ್ಲಿ ಅಂದ್ರೆ ಮಗುವಿನ ಕೈಗೆ ಸಿಗದ ರೀತಿಯಲ್ಲಿ ಪಾಲಕರು ಯಾವ ಎಚ್ಚರಿಕೆಯನ್ನು ತಗೊಳ್ಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಈ ಸುಣ್ಣ ಡಬ್ಬಿಗಳಲ್ಲಿ ಬರುವ ಬದಲಾಗಿ ಪುಟ್ಟ ಪುಟ್ಟ ಪ್ಲಾಸ್ಟಿಕ್ ಚೀಲಗಳಲ್ಲಿ ಬರ್ತಾ ಇದೆ. ಇದು ಮಕ್ಕಳು ಒಂದು ಕುತೂಹಲಕ್ಕಾಗಿ ಆ ಚೀಲವನ್ನ ಪ್ರೆಸ್ ಮಾಡಿದಾಗ ಆ ಸುಣ್ಣ ಕಣ್ಣಿಗೆ ಸಿಡಿದು ಇಂಥ ಘಟನೆಗಳು ಆಗ್ತಾ ಇರೋದು ಬಹಳ ಸಾಮಾನ್ಯ. ಕೇಳುಗ್ರೆ ಬರ್ರಿ, ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ನೇತ್ರ ತಜ್ಞರಾದ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರು. ನಮಸ್ಕಾರ ಡಾಕ್ಟರ್ ಕೆವಿ ಸತ್ಯಮೂರ್ತಿ. ನಮಸ್ಕಾರ. ಕೇಳುಗರ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರು ಧಾರವಾಡದ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ಹಿರಿಯ ನೇತ್ರ ತಜ್ಞರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟ್ರೆ, ಪತ್ರಿಕೆಯಲ್ಲಿ ಇದನ್ನ ಓದಿದ್ವಿ ನಾವು, ಮಗುವಿನ ಕಣ್ಣಿನಲ್ಲಿ ಸುಣ್ಣದ ಒಂದು ಸಿಂಪಡಿಕೆ ಆಗಿ ದೃಷ್ಟಿಯನ್ನ ಕಳೆದುಕೊಂಡಿತು ಅಂತ, ಬಹಳ ಬೇಜಾರಾಯ್ತು. ಈ ಘಟನೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಬಹುದು? ಹೌದು, ನೀವು ಹೇಳಿದ ಹಾಗೆ ಇದು 11 ತಿಂಗಳದ ಮಗು ಈ ಗದಗ ಜಿಲ್ಲೆಯಿಂದ ಬಂದಿದೆ. ಅದು ಬಹುಶಃ ಆಟ ಆಡ್ತಾ ಅಜ್ಜಿ ಇಟ್ಟಿದ್ದು ಎಲ್ಲೋ ಮೂಲೆಯಲ್ಲಿ ಇಟ್ಟಿದ್ದು ಅಥವಾ ಅಜ್ಜಿ ಹತ್ರ ಕಸ್ಕೊಂಡು ಏನೋ ಮಾಡಿ ತಾನು ಅದನ್ನ ಕಣ್ಣಿಗೆ ಸಿಡಿಸ್ಕೊಂಡಿದ್ದೆ. ಹೀಗಾಗಿ ಹಾಸ್ಪಿಟಲ್ಗೆ ಬರುವಾಗ 2 ದಿವಸ ತಡವಾಗಿತ್ತು. ಬಂದಾಗ ಕಣ್ಣಿನ ಮೇಲ್ಮೈ ಪೂರ್ತಿ ಸುಟ್ಟು ಹೋಗಿ ಅದರ ದೃಷ್ಟಿವಿಹೀನ ಆಗಿತ್ತು. ಅದರ ಜೊತೆಗೆ ಸುಣ್ಣದ ಇನ್ನು ಕೆಲವು ಚೂರುಗಳು ಅಲ್ಲೇ ಕಣ್ಣೊಳಗೆ ಉಳಿದಿದ್ದರಿಂದ ಮತ್ತು ಕೊಟ್ಟು ಅದು ಸುಣ್ಣವನ್ನು ಸಂಪೂರ್ಣ ತೆಗೆಯಬೇಕಾಗಿ ಬಂತು. ಮತ್ತೆ ಪ್ರಥಮ ಚಿಕಿತ್ಸೆಯನ್ನಾಗಿ ಅಮ್ನಿಯಾಟಿಕ್ ಮೆಂಬ್ರೇನ್ ಗ್ರಾಫ್ಟಿಂಗ್ ಅಂತ ಮಾಡಿ ಎಲ್ಲ ಮಾಡಿದ್ವಿ. ಆದರೆ ಒಂದು ಸಲ ಈ ಕಣ್ಣಿನ ಮೇಲ್ಮೈ ಸುಟ್ಟ ನಂತರ ಅದನ್ನು ಮತ್ತೆ ಮೊದಲನೇ ಸ್ಥಿತಿಗೆ ತರಲು ಬಹಳ ಕಷ್ಟವಾಗ್ತದೆ. ಈ ಘಟನೆ ನಡೀಬಾರ್ದಿತ್ತು, ಆದರೆ ಹೀಗೆ ಆಗೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ನಿಮ್ಮ ಈ ಉತ್ತರವನ್ನ ಕೇಳಿದ ತಕ್ಷಣ ನಮಗೆ ಅನಿಸ್ತದೆ ನಿಮಗೆ ಬಹಳಷ್ಟು ಮನಸ್ಸಿಗೆ ಘಾಸಿಯಾದಂತ ಒಂದು ಈ ಚಿಕಿತ್ಸೆ. ಯಾಕಂದ್ರೆ ತಾವೀಗಾಗಲೇ ಸಾವಿರಾರು ಸರ್ಜರಿಗಳನ್ನ ಮಾಡಿ ನೇತ್ರ ದಾನವನ್ನ ಮಾಡಿದಿರಿ, ಜನರ ದೃಷ್ಟಿಯನ್ನ ಉಳಿಸಿದಿರಿ, ಈ ಪುಟ್ಟ ಮಗುವಿನ ಒಂದು ದೃಷ್ಟಿ ಈ ಕಾರಣದಿಂದ ಹೋಯ್ತಲ್ಲ ಅಂತ ಒಂದು ವಿಷಾದ ನಿಮ್ಮ ಧ್ವನಿಯಲ್ಲಿ ಕಾಣ್ತಾ ಇದೆ ಡಾಕ್ಟ್ರೆ. ಹೌದು, ಇದು ತಡೆಯಬಹುದಂತ ಒಂದು ಘಟನೆ. ಮಗು ಕೈಲಿ ಅದು ಸಿಗದಿದ್ರೆ ಪಕ್ಷದಲ್ಲಿ ಬಹುಶಃ ಅದು ಮುಂದೆ ಬೆಳೆದು ದೊಡ್ಡವಳಾಗಿ ಎಲ್ಲ ಹಾಗೆ ತನ್ನ ಏನೇನು ಕನಸುಗಳಿತ್ತು ಎಲ್ಲ ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತೇನೋ. ಆದರೆ ಈಗ ಸಂಪೂರ್ಣವಾಗಿ ಆ ಕಣ್ಣಿನ ದೃಷ್ಟಿ ಕಡಿಮೆ ಇರ್ತದೆ. ಅದು ನಾವು ಸಾಕಷ್ಟು ಪ್ರಯತ್ನ ಮಾಡಿದ ನಂತರವೂ ಸಹ ಮೊದಲಿನ ಹಾಗೆ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯ ಅದು 11 ತಿಂಗಳ ಮಗು ಏನೋ ತನ್ನ ತಪ್ಪಿಲ್ಲದೇ ಈ ಕಣ್ಣು ಹಾಳಾಗಿದ್ದು ಅದು ನಮ್ಮ ಎಲ್ಲ ನಾಗರಿಕರಿಗೂ ಎಲ್ಲ ದೊಡ್ಡವ್ರಿಗೂ ಹಿರಿಯರಿಗೂ ಇದು ಒಂದು ಪಾಠ, ಎಚ್ಚರಿಕೆ ಇದು. ಹೌದು. ಈಗ ಡಾಕ್ಟರ್, ಈ ಥರ ಅಹಿತಕರ ಘಟನೆಗಳು ಈ ಸುಣ್ಣದ ಬಗ್ಗೆ ಯಾಕೆ ಆಗ್ತಾ ಇವೆ ಅಂದ್ರೆ ಇಲ್ಲಿ ನಾವು ಎಲ್ಲಿ ತಪ್ತಾ ಇದ್ದೀವಿ ಜನಸಾಮಾನ್ಯರು? ನೀವು ಆಗ್ಲೇ ಹೇಳ್ದಂಗೆ ಈ ಸುಣ್ಣ ತಿನ್ನೋ ಸುಣ್ಣ ಡಬ್ಬಿಗಳ ಬದಲು ಈಗ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಚೀಲದಲ್ಲಿ ಬರ್ತಾ ಇದೆ. ಈ ಪಾಲಿಥಿನ್ ಬ್ಯಾಗ್ಸ್ ಅಂತ ಹೇಳ್ತೇವಲ್ಲ ಅದರಲ್ಲಿ ಬರ್ತದೆ. ಅದು ಪುಡಿ ಇದರಲ್ಲಾದರೂ ಇರ್ಬೋದು ಅಥವಾ ಸಾಫ್ಟ್ ಸುಣ್ಣ ಆದರೂ ಇರ್ಬೋದು, ಮೆದು ಸುಣ್ಣ ಆದರೂ ಇರ್ಬೋದು. ಇದೇನಾಗ್ತದೆ ಅಂದರೆ ಇದು ಯಾರಿಗೆ ಬೇಕಾದ್ರೂ ಆಗ್ಬೋದು, ದೊಡ್ಡವ್ರಿಗೂ ಆಗ್ಬೋದು, ಸಣ್ಣವ್ರಿಗಾದರೂ ಆಗ್ಬೋದು. ಆದರೆ ದೊಡ್ಡವರು ಎಚ್ಚರಿಕೆಯಿಂದ ಇರ್ತಾರೆ. ಆದರೆ ಸಣ್ಣವ್ರು ಏನು ಮಾಡ್ತಾರೆ ಅಂದರೆ ಈಗ ಮನೆಯಲ್ಲಿ ಏನಾದರೂ ಸುಣ್ಣ ಕಡಿಮೆ ಬಿತ್ತು ಅಂಗಡಿಯಿಂದ ತೊಗೊಂಬಾ ಅಂತ ಮಕ್ಕಳನ್ನ ಕಳಿಸ್ತೀವಿ. ಅವ್ರು ಬರಬೇಕಾದ್ರೆ ಸುಮ್ಮನೆ ಹಾಗೆ ಬರೋದಿಲ್ಲ, ಅದನ್ನು ಆಟ ಆಡ್ಕೊಂಡು ಬರ್ತಾರೆ. ಹೀಗೆ ಮಾಡಬೇಕಾದ್ರೆ ಆ ಘರ್ಷಣೆ ಉಂಟಾಗಿ ಅದರಿಂದ ಸುಣ್ಣ ಉಷ್ಣಾಂಶ ಹೆಚ್ಚಾಗಿ ಆ ಪ್ಲಾಸ್ಟಿಕ್ ಚೀಲ ಒಡಿತದೆ. ಒಡೆದ ಕೂಡಲೇ ಈ ಸುಣ್ಣ ಏಕದಮ್ ಕಣ್ಣಿಗೆ ಹಾರ್ತದೆ. ಹೀಗಾಗಿ ಸಾಮಾನ್ಯವಾಗಿ ಮಕ್ಕಳಿಗೆ ಇದಾಗೋ ಸಾಧ್ಯತೆ ಜಾಸ್ತಿ ಇದೆ. ಈಗ 80% ಜನ ಯಾರು ಈ ಸುಣ್ಣದಿಂದ ಗಾಯಗಳಾಗಿ ಬಳಲ್ತಾ ಇದ್ದಾರೆ ಅದರಲ್ಲಿ ಮಕ್ಕಳೇ ಇದ್ದಾರೆ. ಹೀಗಾಗಿ ಮತ್ತೆ ಈ ವರ್ಷ ನಮ್ಮ ಮೆಂಜುಷಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ಇದು 10ನೇ ಘಟನೆ. ಕಳೆದ 2 ವರ್ಷದಲ್ಲಿ 52 ಜನ ಮಕ್ಕಳು ತಮ್ಮ ಕಣ್ಣನ್ನು ಹೀಗೆ ಕಳ್ಕೊಂಡಿದ್ದಾರೆ ಸುಣ್ಣ ಕಣ್ಣಿಗೆ ಬಿದ್ದು. ಬಹಳ ಒಂಥರ ವಿಷಾದಕರವಾದ ಸಂಗತಿ ಇದು ಡಾಕ್ಟರ್ ಸತ್ಯಮೂರ್ತಿ ಅವರೇ. ಈಗ ಕಣ್ಣಿನಲ್ಲಿ ಸುಣ್ಣ ಬಿತ್ತು ಅಂದಾಗ ತಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೆ ಕಣ್ಣಿನಲ್ಲಿ? ಈಗ ಕೆಮಿಕಲ್ ಇಂಜುರೀಸ್ ಆಫ್ ಐ ಅಂತ ಒಂದು ಕಣ್ಣಿಗೆ ಆಗುವಂತ ಒಂದು ಆಕಸ್ಮಿಕ. ಆದ್ರೆ ಇದರಲ್ಲಿ ಅಂದ್ರೆ ಈಗ ಆಸಿಡ್ ಅಂಡ್ ಆಲ್ಕಲಿ ಅಂದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಇವೆರಡೂ ಇದೆ. ಈಗ ಸುಣ್ಣ ಪ್ರತ್ಯಾಮ್ಲಕ್ಕೆ ಸೇರಿದ್ದು, ಸುಣ್ಣಕ್ಕಿಂತ ಸ್ವಲ್ಪ ಹೆಚ್ಚಿನ ತೀವ್ರತೆ ಇರುವಂತ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇವು ನಮ್ಮ ಕೈಗೆ ಎಟುಕೋದಿಲ್ಲ. ಸಾಮಾನ್ಯವಾಗಿ ಇವು ಯಾವ್ದಾದ್ರು ಕಾರ್ಖಾನೆಗಳಲ್ಲಿ ಇರ್ತವೆ ಅಥವಾ ಮೆಡಿಕಲ್ ಶಾಪ್ಸ್ ಅಲ್ಲಿ ಇರ್ತವೆ. ಸೊ ಹೀಗಾಗಿ ನಮ್ಮ ಕೈಗೆ ಸಿಗೋದು ನಾವು ದಿನನಿತ್ಯ ಬಳಸುವಂತ ವಸ್ತು ಅಂದ್ರೆ ಸುಣ್ಣ, ಅಮೋನಿಯಂ ಹೈಡ್ರಾಕ್ಸೈಡ್ ಅಥವಾ ಅಮೋನಿಯಂ ಕ್ಲೋರೈಡ್ ಅಂತ ಏನು ಕರಿತೀವಿ. ಅದರಲ್ಲಿ ಈಗ ಪ್ರಸ್ತುತ ಏನ್ ತೊಂದರೆ ಆಗಿದೆ ಅಂತಂದ್ರೆ ಈ ಸುಣ್ಣ ಸುಲಭವಾಗಿ ಸಿಗುವಂತಾಗಿದ್ದು ಅದು ಕಣ್ಣಿಗೆ ಬಿದ್ದು ಈಗ ನಾವೇ ಎಷ್ಟೋ ಸಲ ಕೇಳಿದೀವಿ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಒಂದು ಸಲ ಕಣ್ಣಲ್ಲಿ ಸುಣ್ಣ ಬಿತ್ತಂದ್ರೆ ಕಣ್ಣಿನ ಮೇಲ್ಮೈ ಕರಿಗುಡ್ಡೆ ಮತ್ತೆ ಬಿಳಿಗುಡ್ಡೆ ಎರಡೂ ಸುಟ್ಟು ಹೋಗ್ಬಿಡ್ತವೆ. ಅದು ಎಷ್ಟು ಸಮಯ ಅದರ ಜೊತೆಗಿರ್ತದೆ ಅಂದ್ರೆ ಸುಣ್ಣ ನಮ್ಮ ಕಣ್ಣಲ್ಲಿ ಎಷ್ಟು ಸಮಯ ಇರ್ತದೆ ಅಷ್ಟು ಡ್ಯಾಮೇಜ್ ಆಗ್ತಲೇ ಇರ್ತದೆ, ಅಷ್ಟು ತೊಂದರೆ ಆಗ್ತಲೇ ಇರ್ತದೆ. ಹೀಗಾಗಿ ಅದು ಕಣ್ಣಿನ ಕರಿಗುಡ್ಡೆ ಪಾರದರ್ಶಕವಾಗಿರೋದು ಅಪಾರದರ್ಶಕವಾಗ್ತದೆ. ಮತ್ತೆ ಈ ಆಮ್ಲ ಏನು ಆಸಿಡ್ ಅಂತ ಏನು ಹೇಳಿದೆ ಅದಕ್ಕಿಂತ ಇದು ಹೆಚ್ಚಿನ ಪರಿಣಾಮಕಾರಿ. ಯಾಕೆ ಅಂತಂದ್ರೆ ಆಮ್ಲ ಅದು ಅಲ್ಲಿಗೆ ನಿಂತು ಹೋಗ್ಬಿಡ್ತದೆ, ಆದರೆ ಇದು ಕಣ್ಣು ಒಳಭಾಗಕ್ಕೂ ಹೋಗ್ತದೆ, ಕಣ್ಣಿನ ಮಸೂರ ಇರ್ಬೋದು ಅಥವಾ ಬೇರೆ ಭಾಗಗಳಿಗೆ ತೊಂದರೆ ಉಂಟಾಗಿ ಅದರಿಂದ ದೃಷ್ಟಿಹೀನತೆ ಆಗೋ ಸಾಧ್ಯತೆ ಇರ್ತದೆ. ಹೀಗಾಗಿ ಕಣ್ಣಿನ ಕರಿಗುಡ್ಡೆ ಮತ್ತೆ ಬಿಳಿಗುಡ್ಡೆ ಎರಡೂ ಸುಟ್ಟು ಹೋಗ್ಬಿಡ್ತದೆ. ಈಗ ಡಾಕ್ಟರ್, ನಮ್ಮ ಈ ಉತ್ತರ ಕರ್ನಾಟಕ ಭಾಗದೊಳಗ ಹೆಚ್ಚು ಇದು ನಡೀತಾ ಇದೆ ಅಂದ್ರೆ ಈ ಎಲೆ ಅಡಿಕೆ ತಂಬಾಕು ಹಾಕೊಳ್ಳುವಂತ ಜನ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೇ ಹೆಚ್ಚು. ಈ ತರದ ಅಹಿತಕರ ಘಟನೆ ಆದಾಗ ಅವರು ತಕ್ಷಣದಲ್ಲೇ ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೀವಿ, ಏನ್ ಮಾಡಬೇಕು? ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತಲೇ ಅಲ್ಲ, ಭಾರತದುದ್ದಕ್ಕೂ ಎಲ್ಲ ಕಡೆನೂ ಇದೆ. ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಈ ನೇತ್ರ ವಿಜ್ಞಾನ ಸಂಸ್ಥೆಗಳೆಲ್ಲ ಈಗಾಗಲೇ ಸರ್ಕಾರಕ್ಕೆ ಅದರ ಬಗ್ಗೆ ಮನವಿ ಮಾಡಿದ್ದಾರೆ. ಅಂದರೆ ಬಹುಶಃ ಅಲ್ಲೂ ಈ ಥರದ ಅಹಿತಕರ ಘಟನೆಗಳು ಭಾಳನೇ ನಡೀತದೆ ಅಂತ ಅನ್ನಿಸ್ತದೆ. ಆದರೆ ಇದು ಕಣ್ಣಿಗೆ ಒಂದ್ಸಲ ಸುಣ್ಣ ಬಿದ್ದ ಕೂಡಲೇ ಅದಕ್ಕೆ ನಾ ಆಗಲೇ ಹೇಳಿದೆ, ಸಮಯ ಎಷ್ಟು ಹೆಚ್ಚಾಗುತ್ತೆ ಅಷ್ಟು ಅದರದ್ದು ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕೂಡಲೇ ಕಣ್ಣು ತೊಳೆದು, ಆದರೆ ಏನಾಗ್ತದೆ ಒಂದ್ಸಲ ಸುಣ್ಣ ಕಣ್ಣಲ್ಲಿ ಬಿತ್ತಂದರೆ ಅದು ಇರಿಟೇಷನ್ ಜಾಸ್ತಿ ಆಗಿ ದೊಡ್ಡವರು ಸಹ ಕಣ್ಣು ಬಿಡ್ಲಿಕ್ಕೆ ತೊಂದರೆ ಆಗ್ತದೆ. ಅದರ ಜೊತೆಗೆ ಮಕ್ಕಳಂತೂ ಸಹಕಾರ ನೀಡೋದೇ ಇಲ್ಲ. ಹೀಗಾಗಿ ನಾವು ಬರೀ ಮೇಲ್ಗಡೆ ಅಷ್ಟೇ ಮುಖ ತೊಳೆದ್ರೆ ಅಷ್ಟೇ ಆಗೋದಿಲ್ಲ, ಕಣ್ಣಿನ ಮೇಲ್ಭಾಗ ಚರ್ಮ ಅಷ್ಟೇ ತೊಳೆದ್ರೆ ಉಪಯೋಗ ಆಗೋದಿಲ್ಲ, ಕಣ್ಣು ಒಳಗಿನೂ ತೊಳಿಬೇಕಾಗ್ತದೆ. ಈಗ ಆದಷ್ಟು ಬೇಗ ಒಳ್ಳೆ ನೀರಿನಿಂದಾಗಲಿ ಅಥವಾ ಟ್ಯಾಪ್ ವಾಟರಿಂದಾಗಲಿ ಅದು ಕಣ್ಣು ತೊಳೆದು ಕೂಡಲೇ ವೈದ್ಯರ ಹತ್ರ ಕರ್ಕೊಂಡು ಹೋಗೋದು ಉತ್ತಮ. ಈಗ ತಾವು ಮಾತಾಡ್ತಾ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ, ಈ ನಗರ ಪ್ರದೇಶಗಳಲ್ಲೆಲ್ಲ ಏನಾಗ್ತದೆ, ಒಬ್ಬರಿಲ್ಲ ಒಬ್ರು ನೇತ್ರ ತಜ್ಞರು ಲಭ್ಯ ಇರ್ತಾರೆ, ಈ ತರದ ನೇತ್ರಾಲಯಗಳು ಲಭ್ಯ ಇರ್ತದೆ. ಕೆಲವು ಸತಿ ಗ್ರಾಮೀಣ ಪ್ರದೇಶದಲ್ಲಿ ನೇತ್ರ ತಜ್ಞರ ಸೇವೆ ಲಭ್ಯ ಇರುವುದಿಲ್ಲ, ಅವರು ಸಮೀಪದ ಊರಿಗೆ ಹೋಗಿ ತೋರಿಸ್ಕೋಬೇಕಾಗ್ತದೆ. ಹಾಗಿರುವಾಗ ಸಾಮಾನ್ಯ ವೈದ್ಯರು ಕೂಡ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದಾ? ಹೌದು, ಇದು ಏನಿಲ್ಲ, ಕಣ್ಣು ತೊಳಿಬೇಕಷ್ಟೇ, ಆದರೆ ಕೆಲವೊಮ್ಮೆ ಮತ್ತು ಕೊಟ್ಟು ತೊಳಿಬೇಕಾಗುತ್ತೆ, ಯಾಕಂದ್ರೆ ಮಕ್ಕಳು ಸಹಕಾರ ನೀಡೋದಿಲ್ಲ. ಹಾಗಾಗಿ ಮತ್ತು ಕೊಟ್ಟು ಅದು ಕಣ್ಣು ಒಳಗಿನ ಸುಣ್ಣ ಏನು ಉಳಿದಿರ್ತದೆ ಅದೆಲ್ಲ ತೆಗಿಬೇಕಾಗ್ತದೆ. ಕನಿಷ್ಠ ಪಕ್ಷ ಅದು ಕಣ್ಣು ಒಳಗಿನ ಭಾಗ ತೊಳೆದ್ರಾದ್ರೂ ಚಿಂತೆ ಇಲ್ಲ, ಅದು ಎಲ್ಲ ವೈದ್ಯರು ಮಾಡುವಂತ ಕೆಲಸನೇ. ಅಂದ್ರೆ ಒಂದು ಲೋಕಲ್ ಅನಸ್ತೇಷಿಯಾ ತರ ಏನಾದ್ರೂ ಕೊಡಬೇಕಾಗ್ತದೆ. ಇದು ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಅಂತ ಏನ್ ಕರಿತೀವಿ, ಹಾಗೆ ಮಾಡಿ ಮಾಡಬಹುದು. ಆದ್ರೆ ಮನೆಯಲ್ಲೇ ಮಗುನ ಇಟ್ಕೊಂಡು ಎರಡೆರಡು ದಿವಸ ಇಟ್ಕೊಂಡು ನೋಡೋಣ ಏನಾಗೋದಿಲ್ಲ ಅಂತ ಮಾಡೋದ್ರಲ್ಲಿ ಹೆಚ್ಚಿನ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಕೂಡಲೇ ಮಗುನ ವೈದ್ಯರ ಕಡೆ ಕರ್ಕೊಂಡು ಹೋಗೋದು ಉತ್ತಮ, ಅಲ್ಲಿಂದ ಮತ್ತೆ ಮುಂದೆ ನೇತ್ರ ತಜ್ಞರ ಜೊತೆ ಕಡೆಗೆ ಎಲ್ಲಾದರೂ ಹೋಗ್ಲಿಕ್ಕೆ ಬರ್ತದೆ. ಹೌದು ಹೌದು, ಅಂದ್ರೆ ತುರ್ತಾಗಿ ಕ್ರಮ ಕೈಗೊಳ್ಬೇಕು, ಅಂದ್ರೆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ನಾವೇನ್ ಹೇಳ್ತೀವಿ ಅದು ಪಾಲಕರಲ್ಲಿ ಇರಬೇಕು ಅಂತ. ಈಗ ಡಾಕ್ಟ್ರೆ ತಾವು ಮಾತಾಡ್ತಾನೆ ಮೊದಲಿಗೆ ಹೇಳಿದ್ರಿ, ಈ 11 ತಿಂಗಳ ಮಗು ತಮ್ಮಲ್ಲಿಗೆ ಬಂದಾಗ ಸಾಕಷ್ಟು ಕಣ್ಣು ಡ್ಯಾಮೇಜ್ ಆಗಿ ಅದು ದೃಷ್ಟಿಯನ್ನ ಕಳ್ಕೊಂಡ್ತು ಅಂತ. ಈ ದೃಷ್ಟಿಯನ್ನ ಉಳಿಸ್ಕೊಳ್ಬೇಕು ಅಂತಂದಾಗ ಏನ್ ಮಾಡ್ಬೇಕು? ಅದಕ್ಕೆ ಸುಮಾರು 4-5 ಆಪರೇಷನ್ ಮಾಡಬೇಕಾಗ್ತದೆ. ಮೊದಲು ಮೇಲ್ಮೈ ಏನು ಸುಟ್ಟೋಗಿದೆ ಅಂತ ಹೇಳಿದೆ ನಾನು, ಕಣ್ಣಿಂದ ಕರಿಗುಡ್ಡೆ ಮತ್ತೆ ಬಿಳಿಗುಡ್ಡೆ, ಆಗ ಅದನ್ನ ಕಾಪಾಡಲಿಕ್ಕೆ ಒಂದು ಆಮ್ನೆಟಿಕ್ ಮೆಮ್ರೇನ್ ಅಂತ ಒಂದು ಆಪರೇಷನ್ ಮಾಡಬೇಕಾಗ್ತದೆ. ಮತ್ತೆ ಈ ರೆಪ್ಪೆ ಕಣ್ಣು ಗುಡ್ಡಿಗೆ ಅಂಟುಕೊಳ್ಳೋ ಸಾಧ್ಯತೆ ಜಾಸ್ತಿ ಇರ್ತದೆ, ಈ ಹಂಗ ಅಂಟುಕೊಳ್ಳಲಾರ್ದಂಗೆ ಅದನ್ನ ಒಂದು ತಡೆಗಟ್ಟಲಿಕ್ಕೆ ಬೇರೆ ಆಪರೇಷನ್ ಮಾಡಬೇಕಾಗ್ತದೆ. ಇಷ್ಟೆಲ್ಲ 2-3 ಆಪರೇಷನ್ ಆದ ನಂತರ ಆ ಕಣ್ಣಿಂದ ಕರಿಗುಡ್ಡೆ ಬದಲಾಯಿಸಬೇಕಾಗ್ತದೆ, ಯಾರು ಕಣ್ಣು ದಾನ ಮಾಡ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ, ಈಗ ನಾವು ಚಿಕಿತ್ಸೆ ನೀಡೋದು ಮಾಡ್ಬೋದು, ವೈದ್ಯರು ಮಾಡ್ತಾರೆ, ಆದ್ರೆ ಮೊದಲಿನ ಹಾಗೆ ಒಂದು ಮತ್ತೆ ವಾಪಸ್ ಬರೋದಿಲ್ಲ. ಒಂದು ಎರಡನೇದು, ಇನ್ನೊಬ್ಬರ ಶರೀರದ ವಸ್ತು ನಮ್ಮ ಶರೀರಕ್ಕೆ ಒಪ್ಕೊಳ್ಳೋದಿಲ್ಲ, ಮಕ್ಕಳಲ್ಲಿ ಈ ತರ ಆಗದೆ ಇರೋ ಸಾಧ್ಯತೆ ಜಾಸ್ತಿ, ಹಾಗಾಗಿ ನಾವು ಹಾಕಿದ ಕಣ್ಣು ಫೇಲ್ ಆಗೋ ಸಾಧ್ಯತೆ ಇರ್ತದೆ. ಹೀಗಾಗಿ ಇಂತಹ ಅಹಿತಕರ ಘಟನೆ ಆಗದೆ ನೋಡ್ಕೊಳ್ಳೋದೇ ಉತ್ತಮ. ಆದ್ಮೇಲೆ ಇದಕ್ಕೆ ಚಿಕಿತ್ಸೆ ಇದೆ ಇಲ್ಲ ಅಂತಲ್ಲ, ಆದ್ರೆ ಮೊದಲಿನ ಹಾಗೆ ಆಗೋದಿಲ್ಲ. ಆಗೋದಿಲ್ಲ, ಮತ್ತದು ತಕ್ಷಣದಲ್ಲಿ ಬಂದಾಗ ಮಾತ್ರ ಚಿಕಿತ್ಸೆ ಸಾಧ್ಯ ಆಗ್ತದೆ. ನಿಧಾನವಾಗಿ 2-3 ದಿನ ಎಷ್ಟು ಬೇಗ ಬಂದ್ರೆ ಅಷ್ಟು ಒಳ್ಳೇದು. ಹೌದು, ಯಾಕಂದ್ರೆ ಡಾಕ್ಟ್ರೆ ಕೆಲವು ಜನರಲ್ಲಿ ಏನಿರ್ತದೆ ಅಂತಂದ್ರೆ, ಈ ಗೌಟಿ ಔಷಧಗಳನ್ನು ಮಾಡುವಂತ ಕೆಲವು ವಿಧಾನಗಳು ಕೂಡ ಇದೆ. ಏನೋ ಕಣ್ಣಲ್ಲಿ ಏನೋ ಬಿತ್ತು ಅಂದರೆ ನಾಲಿಗೆಯಿಂದ ತೆಗೆಯೋದು, ಎಣ್ಣೆ ಹಾಕೋದು, ಎಲೆ ಕಟ್ಟೋದು, ಈ ಥರ ಕೂಡ ನಾವು ಕೇಳ್ತಿರ್ತೀವಿ. ಇಂಥ ಯಾವ ಮೌಢ್ಯಗಳಿಗೆ ಒಳಗಾಗದೆ ತಕ್ಷಣದಲ್ಲಿ ನೇತ್ರ ತಜ್ಞರನ್ನು ಭೇಟಿಯಾಗುವುದೇ ಉತ್ತಮ. ಈಗಾಗಲೇ ಹೇಳಿದ ಅಂದ್ರೆ ಅರಿವೇ ಮದ್ದು ಅಂತ. ಹೌದು, ಅಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದಲ್ಲಿ, ಯಾಕೆಂದ್ರೆ ಸರ್ವೇಂದ್ರಯಾಣಂ ನಯನಂ ಪ್ರಧಾನಂ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲದಕ್ಕಿಂತ ನಮ್ಮ ಕಣ್ಣು ಮುಖ್ಯ, ದೃಷ್ಟಿನೂ ಮುಖ್ಯ. ಹೀಗಾಗಿ ಅದನ್ನ ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಎಲ್ಲಿ ಕೈ ಸಿಕ್ಕಿದ್ದೆಲ್ಲ ತಗೊಂಡು ಕಣ್ಣಲ್ಲೂ ಹಾಕಿ ಇನ್ನೂ ಹೆಚ್ಚಿನ ತೊಂದರೆ ಮಾಡೋದಕ್ಕಿಂತ ಕೂಡಲೇ ಅದಕ್ಕೆ ಏನ್ ಚಿಕಿತ್ಸೆ ಮಾಡಬೇಕು ಅದು ಮಾಡೋದು ಉತ್ತಮ. ಈಗ ಡಾಕ್ಟರ್, ಒಂದು ಕೊನೆಯದಾಗಿ, ಇಂಥ ಒಂದು ಅಹಿತಕರ ಘಟನೆಗಳನ್ನು ತಡಿಬೇಕು ಅಂದಾಗ ಏನು ಎಚ್ಚರಿಕೆಯನ್ನು ಕೈಗೊಳ್ಳಬೇಕು ಅಂತೀರಿ? ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ. ಹೌದು, ಏನಂದರೆ ಒಂದು, ಈಗ ನಾ ಆಗಲೇ ಹೇಳಿದಂಗೆ ಸುಣ್ಣ ನಮ್ಗೆ ಯಾವಾಗಲೂ ಸಾಮಾನ್ಯವಾಗಿ ಸಿಗುವಂಥ ವಸ್ತು, ಆದಷ್ಟು ಮಕ್ಕಳಿಗೆ ಇದರಿಂದ ಹೆಚ್ಚಿನ ತೊಂದರೆ ಆಗ್ತದೆ ಅಂತ ಅಂದಾಗ ಮಕ್ಕಳಿಂದ ಇದನ್ನು ದೂರ ಇಡಬೇಕು. ಒಂದು. ಎರಡನೇದು, ಈ ಚೀಟಿಗಳನ್ನು ಬಳಸುವ ಬದಲು ಅದರ ಡಬ್ಬಿಗಳಲ್ಲಿ ಉಪಯೋಗ ಮಾಡಿದರೆ ಅದು ಮಕ್ಕಳು ಅದನ್ನು ಆಡೋದಿಲ್ಲ, ಒಂದು, ಮತ್ತು ಆಡಿದ್ರು ಅದರ ಡಬ್ಬಿ ಮುಚ್ಚಳ ತೆಗೆದು ಬರೋದಿಲ್ಲ. ಮೂರನೇದು, ಮಕ್ಕಳನ್ನ ಆದಷ್ಟು ಸುಣ್ಣ ತೊಗೊಂಡು ಬಾ ಅಂಗಡಿಯಿಂದ ಅಂತ ಹೇಳಿ ಕಳಿಸೋದು. ಮತ್ತು ಏನೇ ಆಗಲಿ ಅಕಸ್ಮಾತ್ ಈ ಥರ ಆಯ್ತಂತಂದರೆ ಕೂಡಲೇ ವೈದ್ಯರ ಹತ್ರ, ನುರಿತ ವೈದ್ಯರ ಹತ್ರ ಅಥವಾ ಯಾರು ವೈದ್ಯರು ಸಿಗ್ತಾರೆ ಅವ್ರ ಕಡೆ ಹೋಗಿ ತೋರಿಸ್ಕೊಳ್ಳೋದು ಉತ್ತಮ. ಈಗ ಡಾಕ್ಟರ್, ಒಂದು ಇಲ್ಲಿ ಒಬ್ಬ ಜನಸಾಮಾನ್ಯ ಪ್ರಜೆಯಾಗಿ ನಾನು ಒಂದು ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಸುಣ್ಣದ ಚೀಟಿಗಳು, ಅದೇ ನೀವು ಹೇಳ್ದಂಗೆ ಪಾಲಿಥಿನ್ ಕವರಲ್ಲಿ ಏನು ಬರ್ತಾ ಇವೆ, ಇವುಗಳ ಒಂದು ತಯಾರಿಕೆನೆ ನಿಂತ್ಕೊಳ್ಳೋ ತರದಲ್ಲಿ ತಮ್ಮ ನೇತ್ರ ವೈದ್ಯರ ತಂಡ ಆಗಲಿ, ಜನಸಾಮಾನ್ಯರು, ಸಾಮಾಜಿಕ ಕಾರ್ಯಕರ್ತರು ಒಂದು ರೀತಿಯಲ್ಲಿ ಒಂದು ಹೋರಾಟ ಮಾಡಿ ಅಥವಾ ಒಂದು ಮನವಿ ಪತ್ರವನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿ ಈ ಥರ ಅಂದರೆ ಡಬ್ಬಿಗಳಲ್ಲಿ ಸುಣ್ಣ ಬಂದಾಗ ಅದನ್ನು ಸಾಮಾನ್ಯರು ಎಲೆ ಅಡಿಕೆಗೆ ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ತಾರೆ, ಆದರೆ ಈ ಪಾಲಿಥಿನ್ ಕವರಲ್ಲಿ ಬರುವುದನ್ನು ನಿಲ್ಲಿಸಿದ್ರೆ ಕೂಡ ಸಾಕಷ್ಟು ಇಂಥ ತೊಂದರೆಯನ್ನು ತಪ್ಪಿಸಬಹುದು. ಕನಿಷ್ಠ ಪಕ್ಷ 80% ಭಾಗ ಆದರೂ ಕಡಿಮೆ ಮಾಡಬಹುದು. ಹೀಗಾಗಿ ಆದರೆ ಈಗ ಕಳೆದ ಒಂದು 10-15 ವರ್ಷದಿಂದ ಎಲ್ಲ ಈ ನೇತ್ರ ಚಿಕಿತ್ಸೆ ಸಂಸ್ಥೆಗಳಿದ್ದಾವೆ, ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಇದು ಸರ್ಕಾರದಿಂದ ಇದು ಬರಬೇಕು, ಆಗಬೇಕಾಗಿರುವಂತ ಕೆಲಸ. ಇದು ಬರೀ ಒಬ್ಬರಿಬ್ಬರು ಮಾಡಿದರೆ ಉಪಯೋಗ ಆಗೋದಿಲ್ಲ. ಇದು ಒಂದು ಎಲ್ಲರಿಗೂ ಅರಿವು ಉಂಟು ಮಾಡೋದು ಒಂದು ನಮ್ಮ ಕರ್ತವ್ಯ, ಎರಡನೇದು ಸರ್ಕಾರ ಇದಕ್ಕೆ ಗಮನ ಕೊಟ್ಟರೆ ಅದನ್ನು ಅವರು ತಪ್ಪಿಸಬಹುದು. ಇದ್ರ ಜೊತೆಗೆ ನಾನೇನು ಹೇಳ್ತೀನಿ ಅಂತಂದರೆ, ಈಗ ನಮಗೆ ಈಗ ನೀವು ಸಾಕಷ್ಟು ರೀತಿಯಲ್ಲಿ ಅರಿವು ಕೊಡ್ತಾ ಇದ್ದೀರಿ ಜನರಿಗೆ ಮಕ್ಕಳಿಗೆ ಆಗುವಂಥ ಕಣ್ಣಿನ ತೊಂದರೆ, ಇದ್ರ ಬಗ್ಗೆ ಎಲ್ಲ ನಾವು ಮಾಹಿತಿಯನ್ನು ಕೊಟ್ಟ ಮೇಲೆ ಕೊನೆ ಪಕ್ಷ ನಮ್ಮ ಜನಸಾಮಾನ್ಯರು ಅಂಗಡಿಗಳಲ್ಲಿ ಹೋಗಿ ಅವರೇ ಒಂದು ಮನಸ್ಸನ್ನು ಮಾಡಿ ಈ ಪಾಲಿಥಿನ್ ಕವರಲ್ಲಿ ಬರುವಂಥ ಸುಣ್ಣವನ್ನು ನಾನು ಕೊಂಡ್ಕೊಳ್ಳೋದಿಲ್ಲ ಅಂತ ಒಂದು ಸ್ವಪ್ರತಿಜ್ಞೆ ಮಾಡಿದಾಗ ಇದು ಆಟೋಮೆಟಿಕ್ ಆಗಿ ನಿಂತ್ಕೋಬಹುದೇನೋ ಅನಿಸ್ತದೆ. ನೀವು ಹೇಳಿದ್ದು ನಿಜ, ನಮ್ಮಲ್ಲಿ ಯಾವಾಗ ಈ ಬದಲಾವಣೆ ಬರ್ತದೆ ಆವಾಗ ತಂತಾನೆ ಎಲ್ಲಾನು ಸರಿ ಹೋಗ್ತದೆ. ಡಾಕ್ಟರ್ ಸತ್ಯಮೂರ್ತಿ ಅವರ ಪುಟ್ಟ ಮಕ್ಕಳ ಈ ಒಂದು ಸ್ಥಿತಿಯನ್ನ ನೋಡಿದ ಮೇಲಾದರೂ ನಮ್ಮ ಕೇಳುಗರು ಮನಸ್ಸನ್ನ ಬದಲಾಯಿಸ್ಲಿ, ಈ ಪಾಲಿಥಿನ್ ಬ್ಯಾಗ್ ಅಲ್ಲಿ ಬರುವಂತ ಸುಣ್ಣದ ಚೀಟಿಗಳನ್ನ ತಗೊಳ್ಳೋದನ್ನ ಕಡ್ಡಾಯವಾಗಿ ನಿಲ್ಲಿಸಿಬಿಡ್ಲಿ. ಅಂದ್ರೆ ಮಕ್ಕಳ ಒಂದು ಕಣ್ಣಿನ ಸಂರಕ್ಷಣೆ ಮಾಡುವುದು ನನ್ನ ಜವಾಬ್ದಾರಿ ಅನ್ನೋದು ಅವರಲ್ಲಿ ಮೂಡಿದಾಗ ಇಂಥ ಪ್ರಯತ್ನಗಳು ಸಾಕಾರಗೊಳ್ತವೆ ಅಂತ ಆಶಿಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಏನು ಕೆಟ್ಟ ಅನಿಸ್ತೈತೆ, ವಯವಾ 11 ತಿಂಗಳದಂತ ನೋಡ ಕೂಸು. ನಾ ಇನ್ನೇ ತಗೋದಲ್ವಾ, ನಾ ಯಾ ಮೊಮ್ಮಕ್ಕಳನ್ನ ಎತ್ಕೋದಿಲ್ಲ. ಹಂಗೆ ಮಾಡಬೇಡ, ಮೊಮ್ಮಕ್ಕಳನ್ನ ಎತ್ಕೋ, ಎತ್ಕೊಂಡಾಗ ಸುಣ್ಣ ತಂಬಾಕು ತಿಕ್ಕಬೇಡ. ಹೊಗಯ್ಯವ್ವ, ಸುಣ್ಣದಿಂದ ಏನು ಸುಖ ಸಿಗ್ತೈತೆ ಅಂತಿದ್ದೀವಿ, ಬಿಡ್ತೀನವ್ವ ಇನ್ನು ತಂಬಾಕು ತಿನ್ನೋದು ಬಿಡ್ತೀನಿ, ಸುಣ್ಣ ತಿಕ್ಕೋದು ಬಿಡ್ತೀನಿ, ದೂರ ಇರ್ತೀನವ ಅಯ್ಯವ್ವ. ದೇವಕ್ಕ ಇದನ್ನು ಭಾಳ ಚಲೋ ಹೇಳಿದಿ, ನಮ್ಮ ಹೊಲದಾಗ ಎಲ್ಲವೂ ಹಂಗೆ ಮಾಡ್ತಾವು, ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾವ, ತೊಡೆ ಮೇಲೆ ಕುಂದಿರ್ಸ್ಕೊಂಡು ಎರಡಿಗೆ ಹಾಕೋತಾರವ. ಎಲ್ಲರಿಗೂ ಹೇಳ್ತೀನಿ ಮತ್ತೆ, ಈ ನೀನು ಹೇಳ, ನಾನು ಎಲ್ಲರಿಗೂ ಈ ಸುದ್ದಿ ತಿಳಿಸಿ ಹೇಳ್ತೀನಿ ನೋಡು. ಯಾಕಂದ್ರೆ ಕಣ್ಣು ಅನ್ನೋದು ಮನುಷ್ಯಕ್ಕೆ ಬೇಕು, ಹೌದಾ? ಇಂಥ ದೃಷ್ಟಿ ಕಳ್ಕೊಂಡು ಅಂದ್ರ ಮುಂದೆ ಅವ್ರ ಜೀವನ ಏನು? ಕಡತನಕ ಇದು ಶಾಪ್ ಇದ್ದಂಗ ಅನಿಸ್ತಿಲ್ಲವಾ? ಹೌದು, ಅಂದ್ರ ಎಲ್ಲಾ ರೀತಿ ಒಳಗೆ ಚಲೋ ಇದ್ದ ಮಕ್ಕಳಿಗೆ ನಾವ ತೊಂದ್ರೆ ಮಾಡ್ದಂಗ. ಹೌದು ಹೌದು, ಆತಾತ ನಾ ಹೋಕ್ಕೇನಿ. ಮಳಿ ಬರಾಕತೈತಿ, ಹೆಂಗ ಹೋಕಿವೆ ದೇವಕ್ಕ? ಈ ಛತ್ರಿ ತಂದೇನೆ ಹಿಡ್ಕೊಂಡು. ಛತ್ರ ಆತ, ಒಂದಿಷ್ಟು ಕುಂದಿರ್ ಬಾ, ಒಂದಿಷ್ಟು ಬ್ಯಾರೆ ಏನೋ ಮಾಡಾಕತ್ತೀನಿ ಬಾ. ಮಸ್ತ್ ಗಟ್ಟನ್ ಹಾಲದಾವು, ಚಾ ಮಾಡ್ತೀನಿ. ನನ್ನ ಮಗ ಪುಗ್ಗೆ ಬಡಾಕತ್ತಿತ್ತು. ಪುಗ್ಗೆ? ಏನದು ಪುಗ್ಗೆ ಅಂದ್ರೆ? ಅಯ್ಯ ನಿಂಗೆ ಗೊತ್ತಿಲ್ಲನ, ಅದು ಭಾಳ ರುಚಿ ಆಕೈತಿ ಚಾ ಜೋಡಿ. ಒಂದೀಟ ಗೋಧಿ ಹಿಟ್ಟು, ಅದರೊಳಗ ಕಡ್ಲಿ ಹಿಟ್ಟು, ಅದರೊಳಗ ಜ್ವಾಳದ ಹಿಟ್ಟು, ಆಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಅಜ್ವಾನ, ಇವನೊಂದಿಟ್ಟು ಅರಿಬೇಕು. ಸಣ್ಣ ಅರದು ಆ ಹಿಟ್ಟನೊಳಗ ಕಲಸ್ಬೇಕು. ಹಿಟ್ಟು ಚಂದ ನಾದ್ಬೇಕವ. ನಾದಿ ಇಟೀಟ ಇಟೀಟ ಕೈಯಾಗ ಹಾಕೊಂಡು ಕರದೆ ಅಂದ್ರ ಟೂಬಾಗ ಹೋಗ್ಬಿತಾವು. ಜ್ವಾಳದೊಡೆ ಅಂತೀನಿ ಅಯ್ಯ, ಜ್ವಾಳದೊಡೆ ಅಲ್ಲಗ ಅಯ್ಯವ. ಜ್ವಾಳದೊಡೆಗ ಕಡ್ಲಿ ಹಿಟ್ಟು ಎಲ್ಲಿ ಹಾಕಾರ? ಕಡ್ಲಿ ಹಿಟ್ಟು ಹಾಕೋದಿಲ್ಲ. ಇದು ಪುಗ್ಗೆ ಇದು ನೀ ತಿಂದಾರ ನೋಡ್ ಬಾ, ಆಮೇಲೆ ಗುರ್ತಾಗ್ತೈತಿ. ಹೌರ್ಗಾಗ್ತಾವು, ಎಣ್ಣೆ ಕುಡ್ದಿರೋದಿಲ್ಲ. ಇವನ್ ಎರಡು ತಿಂದು ಚಾ ಕುಡಿಯಕಂತ ಬಾ. ಎರಡು ತಿಂದು ನಾ ಚಾ ಕುಡಿತೀನಿ, ಮತ್ತ ನಿಮ್ಮ ಮಾವಗೂ ಒಂದೆರಡು ಕಟ್ಟೆ ಕೊಟ್ಟು ಬಿಡು. ಅಯ್ಯ ತಗೊಂಡು ಹೋಗ ಅಯ್ಯವ್ವ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕೇಳುಗರೆ, ಇನ್ನು ಮುಂದೆ ಕೃಷಿರಂಗದಲ್ಲಿ ಜನಪದ ಸಂಗೀತ. ಇದರಲ್ಲಿ ಶಿರಸಂಗಿಯ ರಮೇಶ್ ಕಾಶಿನಾಥ್ ಗುಂಡಲೂರು ಹಾಗೂ ಸಂಗಡಿಗರಿಂದ ಒಡಪುಗಳನ್ನು ಕೇಳೋಣಂತ. ಕದಂಬ ರಾಕ್ಷಸನ ಸಂಹಾರವಾದ ವಿವರವನ್ನು ಹೇಳುವೆನು. ಇಡೀ ಜಗತ್ತಿನಲ್ಲಿರ್ತಕ್ಕಂತ ಶ್ರೀ ವೀರಭದ್ರನ ಭಕ್ತರೆಲ್ಲರೂ ನೀವು ಕೇಳಿರಯ್ಯ. ಅಹಹಹಹಾ ವೀರ, ಅಹಹಹಾ ರುದ್ರ, ಅಖಂಡ ಹಲೆಗೆ ಮುರಾಕ ಕಟ್ಕ, ತ್ರಿಶೂಲ ಶಂಭು ಡಮರುಗ, ಭುಗಿಲ್ ಭುಗಿಲ್ ಎಂದು ಖೋ ಎಂದು ಕೂಗಿ ಕದಂಬರ ರಾಕ್ಷಸನ ಮೇಲೆ ಕದನಕ್ಕೆ ನಡೆದನು. ಜಗದೊಳಗೆ ಉದ್ದಂಡ ಜಂಗುಳಿ ದೈವದ ಗಂಡ ಭಯಂಕರ ಅರ್ಭಟದ ಭದ್ರಕಾಳಿಯ ರಮಣ ಅರ್ಭಡಿಸಿ ದೈತ್ಯರ ದಂಡಿನೊಳಗೆ ನಾಟ್ಯವಾಡುತ್ತಾ ಹೋಗುತ್ತಿರಳು. ದೈತ್ಯನ ನಾಟ್ಯವಾಡುತ್ತಿರುವ ಹೋಗುತ್ತಿರಳು. ಶಿರಸಂಗಿಯ ರಮೇಶ್ ಕಾಶಿನಾಥ್ ಗುಂಡಲೂರು ಹಾಗೂ ಸಂಗಡಿಗರಿಂದ ಒಡಪುಗಳನ್ನು ಕೇಳುತ್ತಿರುವಿರಿ. Thank you. ಹುಟ್ಟಿದ ವಿವರವನ್ನು ಹೇಳುವೆನು. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತ ಶ್ರೀ ವೀರಭದ್ರನ ಭಕ್ತರೆಲ್ಲರೂ ನೀವು ಕೇಳಿರಯ್ಯ. ಆಹಾ ವೀರ, ಆಹಾ ರುದ್ರ, ಪಂಚಮುಂಡ್ರ ಸುರನೆಂಬ ದೈತ್ಯನು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಲು ಬ್ರಹ್ಮನು ಅವನ ತಪಸ್ಸಿಗೆ ಮೆಚ್ಚಿ, ಎಲೈ ಪಂಚಮುಂಡ್ರ ಸುರನೆ, ನಿನ್ನೆಚ್ಚೆ ಏನೆಂದು ಕೇಳಲು ಆಗ ಮುಂಡ್ರ ಸುರನು, ಹೇ ಸ್ವಾಮಿ ಕರುಣಾನಿಧಿ, ಜಗತ್ತಿನಲ್ಲಿ ದೇವಾನು ದೇವತೆಗಳಿಂದಾಗಲಿ ಅಥವಾ ನರರಿಗಳಿಂದಾಗಲಿ ಯಾರಿಂದಲೂ ನನಗೆ ಮರಣ ಬಾರದಂತೆ ವರವನ್ನು ದಯಪಾಲಿಸಬೇಕೆಂದು ಬೇಡಿಕೊಂಡನು. ಬ್ರಾಹ್ಮಣನು ಆ ದೈತ್ಯನ ಬೇಡಿಕೆಯಂತೆ ವರವನ್ನು ದಯಪಾಲಿಸಲು ಮುಂಡ್ರಾಸುರನು ಮದೋನ್ಮತ್ತನಾಗಿ ದೇವತೆಗಳಿಗೂ ಅಷ್ಟ ದಿಕ್ಪಾಲಕರಿಗೂ ತೊಂದರೆ ಕೂಡ ಹತ್ತಿದರು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಶಿರಸಂಗಿಯ ರಮೇಶ್ ಕಾಶಿನಾಥ್ ಗುಂಡ್ಲೂರು ಹಾಗೂ ಸಂಗಡಿಗರಿಂದ ಒಡಪುಗಳನ್ನು ಕೇಳಿದಿರಿ. ಈಗ ಕೃಷಿ ವಾರ್ತೆ ಕೇಳೋಣ. ಅಂತ ಮಣ್ಣಿನ ಸುಸ್ಥಿರ ಉತ್ಪಾದಕತೆಗೆ ಕಾರಣವಾದ ಅಂಶಗಳಲ್ಲಿ ಮಣ್ಣಿನಲ್ಲಿರುವ ಸಾವಯವ ಅಂಶ ತುಂಬ ಪ್ರಮುಖವಾದದ್ದು. ಹೆಚ್ಚಿನ ಉಷ್ಣಾಂಶ ಹಾಗೂ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದಾಗಿ ಸಾವಯವ ಇಂಗಾಲ ಮಣ್ಣಿನಲ್ಲಿ ಸುಸ್ಥಿರವಾಗಿ ಉಳಿಯದೆ ಇಂಗಾಲದ ಡೈ ಆಕ್ಸೈಡ್ ಉತ್ಕರ್ಷಣೆಗೊಳ್ಳುವುದರಿಂದ ಮಣ್ಣಲ್ಲಿ ಸಾವಯವ ಅಂಶ ಕಡಿಮೆಯಾಗುತ್ತೆ. ಸಾವಯವ ಗೊಬ್ಬರಗಳನ್ನು ನಿರ್ಲಕ್ಷಿಸಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷಿಯಂ ಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸುತ್ತಿರುವುದರಿಂದ ಇಂದು ಮಣ್ಣು ಅನಾರೋಗ್ಯಕ್ಕೆ ತುತ್ತಾಗಿದೆ. ಸಸ್ಯ ಪೋಷಕಾಂಶಗಳನ್ನು ಬೆಳೆಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ಅಥವಾ ಕಡಿಮೆ ಒದಗಿಸುವುದು ಸೂಕ್ತವಲ್ಲ. ಎಲ್ಲ 16 ಅವಶ್ಯಕ ಸಸ್ಯ ಪೋಷಕಾಂಶಗಳನ್ನು ಸಮತೋಲನ ಪ್ರಮಾಣದಲ್ಲಿ ಒದಗಿಸುವುದರಿಂದ ಮಣ್ಣಿನ ಆರೋಗ್ಯದ ಜೊತೆಗೆ ರೈತರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ.